ಈಗ ಸಾಕಷ್ಟು ರಾಷ್ಟ್ರೀಯ ಬ್ಯಾಂಕ್ಗಳಿರ್ತವೆ ಅಥವಾ RDCC ಬ್ಯಾಂಕ್ಗಳಿರ್ತವೆ ಅಥವಾ ಇನ್ನಿತರ ಬ್ಯಾಂಕ್ಗಳು ಕೂಡ ವ್ಯವಸ್ಥೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಬಂದಿದೆ. ಅವುಗಳಿಗೆ ಹೋಲಿಸಿ ನೋಡಿದಾಗ ಈ ಕೃಷಿ ಪತ್ತಿನ ಒಂದು ಸಹಕಾರ ಸಂಘದ ವಿಶೇಷತೆ ಏನು ಅಂತ? ಈಗ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾದಾ ಒಂದು ಸದಸ್ಯರು ಹೋದ್ರೆ ಅವರು ಆ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಸವಲತ್ತನ್ನ ತಗೊಳ್ಳೋದೇ ಬಹಳ ತೊಂದರೆ ಆಗಿಬಿಟ್ಟಿದೆ. ಉದಾಹರಣೆಗೆ ಹೆಚ್ಚಿಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇರೋರೆಲ್ಲ ನಾರ್ತ್ ಸೈಡ್ನವ್ರು ಇರ್ತಾರೆ, ಅವರೆಲ್ಲ ಹಿಂದಿ ಮ್ಯಾನ್ ಇರ್ತಾರೆ. ಈಗ ಏನಾಗಿರ್ತದೆ, ನಮ್ಮ ಎಷ್ಟೋ ರೈತರಿಗೆ ಹಳ್ಳಿ ಮೇಲೆ ಇರುವಂತವರಿಗೆ ಹಿಂದಿ ಬರುವುದಿಲ್ಲ, ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರುವುದಿಲ್ಲ. ವ್ಯಾವಹಾರಿಕವಾಗಿ ಬಹಳ ತೊಂದರೆ ಆಗ್ತದೆ. ಒಂದು ಎರಡನೇದಾಗಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಏನಾದರೂ ಒಂದು ಸಾಲ ಇದು ತಗೊಳ್ಬೇಕು ಅಂತ ಹೇಳ ಆದ್ರೆ ತಿಂಗಳುಗಟ್ಟಲೆ ದಿವಸ ತಿರುಗಾಡಿದ್ರು ಅವ್ರ ಡಾಕ್ಯುಮೆಂಟ್ಸ್ ಪೂರೈಸಲಿಂದ ಸಾಧಾರಣಂತ ರೈತರಿಂದ ಸಾಧ್ಯ ಇಲ್ಲ. ಅದೇ ಲೋಕಲ್ನಲ್ಲಿ ಇರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಎಲ್ಲ ರೈತರಿಗೂ ಸಹಕಾರಿ ಸಂಘದ್ದು ಗೊತ್ತಿರ್ತದೆ, ರೈತನ ಹಿತಾಸಕ್ತಿ ಏನು ಹೇಳುವುದು ಸಂಘದವರಿಗೆ ಗೊತ್ತಿರ್ತದೆ. ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಸುಧಾರಿಸಿ ರೈತರಿಗೆ ಏನು ಅನುಕೂಲ ಆಗ್ತದೆ ಅದನ್ನ ಪ್ರಾಥಮಿಕ ಸಹಕಾರಿ ಸಂಘದವರು ತ್ವರಿತ ಸೇವೆ ಮೂಲಕ ಕೊಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಅದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಧ್ಯ ಆಗುವುದಿಲ್ಲ. ಈಗ ಹೆಗ್ಗಾರದಲ್ಲಿರುವಂತಹ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ, ಇದರ ಒಂದು ಹಿನ್ನೆಲೆ ಮತ್ತು ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ, ಏನೇನು ಮಾಡ್ತಾ ಇದೆ? ಈಗ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಗಳು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಂದು ನಿಯಮಾವಳಿ ಮತ್ತು ರಾಜ್ಯ ಸರ್ಕಾರದ ಸುತ್ತೋಲೆಯ ಪ್ರಕಾರ ಹೆಸರನ್ನ ನಾವು ಬದಲಾಯಿಸಿದ್ದೇವೆ. ಮೊದಲು ಇದರ ಹೆಸರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಹೆಗ್ಗಾರ ಅಂತ ಇತ್ತು. ಇದು ಕೃಷಿ ಪತ್ತಿನ ಸಹಕಾರಿ ಸಂಘನೇ, ಹೆಸರು ಬದಲಾವಣೆ ಮಾತ್ರ ಆಗಿದೆ. ಈ ಹೆಸರು ಬದಲಾವಣೆ ಆದ ಮಾತ್ರಕ್ಕೆ ಯಾವುದೇ ಕಾರ್ಯ ವ್ಯವಹಾರದಲ್ಲಾಗಲಿ ಕಾರ್ಯಚಟುವಟಿಕೆಗಳಲ್ಲಾಗಲಿ ಏನೂ ಬದಲಾವಣೆ ಆಗಿಲ್ಲ. ತನ್ನದೇ ಆದ ರೀತಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಬಂದಿದೆ ಸಂಘದ ಕಾರ್ಯಕ್ಷೇತ್ರದಲ್ಲಿರುವ ಕೃಷಿ ಸದಸ್ಯರಿಗೆ ಮತ್ತು ಕೃಷಿ ಕುಟುಂಬದವರಿಗೆ ಸಂಘದಿಂದ ಏನು ನ್ಯಾಯವಾಗಿ ಸಿಗುವಂತಹ ಸವಲತ್ತು ಇದೆಯಾ, ಉದಾಹರಣೆ ಕೃಷಿ ಸಾಲ ಇರಬಹುದು, ಕೃಷಿಯೇತರ ಸಾಲ ಇರಬಹುದು, ವಾಹನ ಸಾಲ ಇರಬಹುದು, ಎಲ್ಲಾ ರೀತಿಯ ಸಹಕಾರವನ್ನು ನಾವು ಸಂಘದ ಮುಖಾಂತರ ತನ್ನ ಸದಸ್ಯರಿಗೆ ಪೂರೈಸ್ತಾ ಇದ್ದೇವೆ. ಎಷ್ಟು ಜನ ಸದಸ್ಯರಿದ್ದಾರೆ ಮತ್ತು ಏನೇನು ಕಾರ್ಯಚಟುವಟಿಕೆ ನಡೀತಾ ಇದೆ? ಈಗ ನಮ್ಮ ಸಹಕಾರಿ ಸಂಘದಲ್ಲಿ ಸಾಧಾರಣ 1,500 ಸದಸ್ಯರಿದ್ದಾರೆ ಇಲ್ಲಿವರೆಗೆ. ನಾವು ಸದಸ್ಯರ ಅವಶ್ಯಕತೆಗೆ ತಕ್ಕಂತೆ ಜಮೀನು ಖರೀದಿ ಸಾಲ ಕೊಡ್ತಾ ಇದ್ದೇವೆ, ವಾಹನ ಸಾಲ ಕೊಡ್ತಾ ಇದ್ದೇವೆ, ಗೋಲ್ಡ್ ಲೋನ್ ಕೊಡ್ತಾ ಇದ್ದೇವೆ ಮತ್ತು ಕೃಷಿ ಹಾಗೂ ಕೃಷಿಯೇತರ ಯಾವುದೇ ರೀತಿಯ ಸಾಲಗಳ ಬಗ್ಗೆ ಅಪೇಕ್ಷೆ ಸದಸ್ಯರಿಂದ ಬಂದರೂ ಅವರವರ ತಿರುಗಿ ಕೊಡುವ ಸಾಮರ್ಥ್ಯ ಮತ್ತು ಅರ್ಹತೆಯನ್ನು ಪರಿಗಣಿಸಿ ನಾವು ಅವರಿಗೆ ಸಾಲವನ್ನು ಕೊಡ್ತೇವೆ. ನಮ್ಮದು ಒಂದು ಬ್ರಾಂಚ್ ಇದೆ, ಯಲ್ಲಾಪುರದಲ್ಲಿ ಒಂದು ಬ್ರಾಂಚ್ ಅನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಕೃಷಿಕರು ಹೆಚ್ಚು ಬೇಡಿಕೆ ಇರುವಂತಹದ್ದು ರಸಗೊಬ್ಬರ ಅಥವಾ ಗೊಬ್ಬರವನ್ನು ಪೂರೈಕೆ ಮಾಡುವಂತಹದ್ದಾಗಬಹುದು ಅಥವಾ ಕೃಷಿ ಮಾರುಕಟ್ಟೆಯ ವ್ಯವಸ್ಥೆಯ ಬಗ್ಗೆ ಆಗಬಹುದು, ಇದಕ್ಕೆ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಏನಾದರೂ ಸಹಾಯ ನೀಡುತ್ತದೆ? ಹೌದು, ಅವಶ್ಯವಾಗಿ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಸದಸ್ಯರಿಗೆ ಬೇಕಾಗುವಂತಹ ಗೊಬ್ಬರ, ಕೀಟನಾಶಕ ಮುಂತಾದ ಔಷಧಿಗಳನ್ನು ಸಹ ನಾವು ಸದಸ್ಯರಿಗೆ ಪೂರೈಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ದೇವೆ. ಇಷ್ಟು ದಿವಸ ನಮಗೆ ಸರಿಯಾದ ಗೋಡೌನ್ ವ್ಯವಸ್ಥೆ ಇರಲಿಲ್ಲ ಮತ್ತು ನಾವು ಯಾವುದೇ ರೀತಿ ಕ್ರಿಮಿ ಕೀಟನಾಶಕವನ್ನು ಪೂರೈಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟು ಲೈಸೆನ್ಸ್ ಅನ್ನು ತಗೊಳ್ಬೇಕಾಗ್ತದೆ. ನಮ್ದು ಇನ್ನೂ ಲೈಸೆನ್ಸ್ ತಗೊಳ್ಳಿಲ್ಲ, ಆ ಬಗ್ಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ದು ಇತ್ತೀಚೆಗೆ ಒಂದು 10 ವರ್ಷನೇ ಇತ್ತೀಚಿನ ಸಹಕಾರಿ ಸಂಘ, ನಮ್ದು 10 ವರ್ಷ 11 ವರ್ಷ ಆಯ್ತು ನಾವು ಸಹಕಾರಿ ಸಂಘ ಪ್ರಾರಂಭ ಮಾಡಿ. ಈಗ ತಂದೆ ಸ್ವಂತವಾದ ಕಟ್ಟಡವನ್ನು ಹೊಂದಿ ಆಮೇಲೆ ಅದಕ್ಕೆ ಸಾಕಾಗುವಷ್ಟು ಗೋಡೌನ್ ವ್ಯವಸ್ಥೆಯನ್ನು ಮಾಡಿಕೊಂಡು ರೈತರಿಗೆ ಪೂರೈಸಲಿಕ್ಕೆ ನಮ್ಗೆ ಅದಕ್ಕೆ ಕೆಲವಷ್ಟು ಕಾಲಾವಕಾಶ ಬೇಕಾಗ್ತದೆ. ಈಗಾಗಲೇ ನಾವು ನಮ್ದು ಶಮಾ ಭಾರತ್ ಗ್ಯಾಸ್ ಏಜೆನ್ಸಿ ಯಲ್ಲಾಪುರದಿಂದ ಗ್ಯಾಸ್ ಏಜೆನ್ಸಿಯನ್ನು ನಾವು ಸಬ್ ಡೀಲರ್ ಆಗಿ ತಗೊಂಡಿದ್ದೇವೆ, ಅದನ್ನು ರೈತರಿಗೆ ಪೂರೈಸ್ತಾ ಇದ್ದೇವೆ. ಇಲ್ಲಿಂದ ಬಹಳ ದೂರ, 30-40 ಕಿಲೋಮೀಟರ್ ದೂರ ನಮ್ದು ಯಲ್ಲಾಪುರ. ನಮ್ದು ತಾಲೂಕು ಪ್ಲೇಸ್ ಅಂಕೋಲಾ ಆಗ್ತದೆ. ಅಂಕೋಲಾ ನಾವು ಸುತ್ತಬೇಕು ಅಂದ್ರೆ 50-60 ಕಿಲೋಮೀಟರ್. ಇಂತಹ ಸಂದರ್ಭದಲ್ಲಿ ಅಡಿಗೆ ಅನಿಲ ಈಗಿನ ಕಾಲದ ಸದಸ್ಯರಿಗೆ ಎಲ್ಲರಿಗೂ ತುಂಬಾ ಅವಶ್ಯಕತೆ ಇದೆ. ಇದು ಒಂದು ಮೂಲಭೂತ ಸೌಲಭ್ಯದಲ್ಲಿ ಬಂದಿದೆ, ಹಾಗಾಗಿ ಅದನ್ನು ನಾವು ಪೂರೈಸ್ತಾ ಇದ್ದೇವೆ ಸಹಕಾರ ಸಂಘದಿಂದ ರೈತರಿಗೆ. ಯಾವುದೇ ಒಂದು ಸಹಕಾರ ಸಂಘ ಯಶಸ್ವಿ ಆಗಬೇಕಿದ್ರೆ ಆಡಳಿತದಲ್ಲಿ ಇರುವಂತವರು ಜೊತೆಗೆ ಸದಸ್ಯರು ಕೂಡ ಪಾತ್ರವೂ ಕೂಡ ಇದೆ ಅಂತ ಹೇಳಿ, ಈ ಸಂಘದ ಸದಸ್ಯರ ಪಾತ್ರ ಇದೆ. ಈಗ ಸಂಘದ ಸದಸ್ಯರು ಸಂಘದಿಂದ ಏನು ಸೇವೆ ಕೊಡ್ತಾರೋ ಆ ಸೇವೆಯನ್ನು ಸರಿಯಾಗಿ ಬಳಸಿಕೊಂಡು, ಉದಾಹರಣೆಗೆ ಈಗ ನಾವು ಸಂಘದಿಂದ ಸಾಲ ಕೊಡ್ತೇವೆ, ಸಾಲವನ್ನು ಸರಿಯಾದ ಅವಧಿಯಲ್ಲಿ ಮರುಪಾವತಿ ಮಾಡಿ ಸಂಘಕ್ಕೆ ಅನುಕೂಲ ಆಗಬೇಕು. ಮತ್ತು ನಾವೇನು ಸಹಕಾರ ಸವಲತ್ತನ್ನು ಸಂಘದಿಂದ ನೀಡ್ತೇವೆಯೋ ಅದೇ ರೀತಿ ಸಂಘಕ್ಕೂ ಸಹ ಸರಿಯಾದ ಅವಧಿಯಲ್ಲಿ ಅವರ ಸೇವೆ ಅವಶ್ಯಕತೆ ಇರ್ತದೆ. ಈ ಆಡಳಿತ ಮಂಡಳಿಯ ಸದಸ್ಯರಾಗಲಿ ಅಥವಾ ನೌಕರರಾಗಲಿ ಇಷ್ಟೇ ಇದ್ರೆ ಸಂಘ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಸದಸ್ಯರ ಸಹಕಾರ ಇದ್ರೆ ಮಾತ್ರ ಸಂಘವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಕ ಆಗ್ತದೆ. ಇನ್ನೊಂದು ವಿಚಾರ, ಕಾಲಕಾಲಕ್ಕೆ ಬಡ್ಡಿ ಮನ್ನಾ ಅನ್ನುವಂತಹದ್ದು ಅಥವಾ ಇಂಥ ಒಂದು ಸಮಸ್ಯೆಗಳು ಕೂಡ ಎದುರಾಗ್ತದೆ ಅಂತ ಕೇಳಿದ್ವಿ, ಇದ್ರ ಬಗ್ಗೆ? ಹೌದು, ಈಗ ಕೃಷಿ ಸಾಲಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಬಡ್ಡಿ ಸಬ್ವೆನ್ಷನ್ ಬಡ್ಡಿಯನ್ನು ಕೊಡ್ತದೆ, ಸಬ್ಸಿಡಿ ಬಡ್ಡಿ. ಈಗ ಕೇಂದ್ರ ಸರ್ಕಾರದವರಿರ್ಬೋದು, ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ನಾವು ರೈತರಿಗೆ ಸಾಲ ನೀಡಿದ 3-4 ವರ್ಷಗಳ ನಂತರ ಆ ಬಡ್ಡಿ ನಮ್ಗೆ ಜಮಾ ಆಗುವಂತ ಒಂದು ಪ್ರಮೇಯ ಆಗಿದೆ. ಈಗ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಸಹಕಾರ ಸಂಘಕ್ಕೆ ಬೇಕು. ಈಗ ಕೆಲವು ಸಲ ಸಾಲ ಮನ್ನಾ ಮಾಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ, ಘೋಷಣೆ ಆಗ್ತದೆ, ಸಾಲ ಮನ್ನಾ ಬರುವುದು ಯಾವಾಗ ಆಗ್ತದೆ? ಇದರಿಂದ ಒಂದು ರೀತಿಯಲ್ಲಿ ಸಹಕಾರಿ ಸಂಘಕ್ಕೆ ತೊಂದರೆ. ನನ್ನ ಒಂದು ವಿಚಾರದಲ್ಲಿ ಸರ್ಕಾರದವರು ಈಗ ಬಡ್ಡಿ ಮನ್ನಾ ಅಥವಾ ಸಾಲ ಮನ್ನಾ ಇರಬಹುದು, ಏನೇ ಒಂದು ಕೊಟ್ಟರು, ಕೊನೆಯ ಪಕ್ಷದಲ್ಲಿ ಈ ಆರ್ಥಿಕ ಸಹಕಾರಿ ವರ್ಷದಿಂದ ಮುಂದಿನ ಆರ್ಥಿಕ ಸಹಕಾರಿ ವರ್ಷದ ಒಳಗೆ, ಅಂದ್ರೆ 1 ವರ್ಷದ ಒಳಗೆ ಸಹಕಾರಿ ಸಂಘಕ್ಕೆ ಬಡ್ಡಿ ಇರಬಹುದು, ಮನ್ನಾ ಸರ್ಕಾರ ಏನು ಕೊಡ್ತದೆ ಅದನ್ನ ಕೊಟ್ಟರೆ ಸಹಕಾರಿ ಸಂಘ ಇನ್ನೂ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಗಮನಿಸಿದ ಹಾಗೆ ಈ ಸಹಕಾರ ಸಂಘಗಳು ಎದುರಿಸ್ತಾ ಇರುವಂತಹ ಸವಾಲುಗಳು ಏನೇನು ಮತ್ತು ಯಾವ ರೀತಿ ಇದನ್ನ ನಿರ್ವಹಣೆ ಮಾಡಬಹುದು? ಈಗ ಸಹಕಾರಿ ಸಂಘ ಬಹಳಷ್ಟು ಸವಾಲನ್ನ ಇಂದಿನ ದಿನದಲ್ಲಿ ಎದುರಿಸಬೇಕಾಗಿದೆ. ಈಗ ಸರಿಯಾದ ಒಂದು ವೇಳೆಯಲ್ಲಿ ನಮಗೆ ಸರ್ಕಾರದಿಂದ ಸಿಗುವ ಸವಲತ್ತು ಸಿಗದೆ ಇರಬಹುದು, ಅಥವಾ ಥ್ರೂ DCC ಬ್ಯಾಂಕ್ ಇರಬಹುದು, ಕೆಲವೊಂದು ಸಲ ಇದರಿಂದ ನಮಗೆ ಬಹಳ ತೊಂದರೆ ಆಗ್ತದೆ. ಆದ್ರೆ ನಮ್ಮ ಜಿಲ್ಲೆಯ DCC ಬ್ಯಾಂಕ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಆತರ ಸಮಸ್ಯೆ ಇನ್ನೂ ತನಕ ಬರಲಿಲ್ಲ. ಇನ್ನೂ ಒಂದು ವಿಷಯ ಅಂದ್ರೆ ಸಂಘದ ಸದಸ್ಯರು ಎಲ್ಲರೂ ಒಮ್ಮತದಲ್ಲಿ ಸಂಘಕ್ಕೆ ಸಹಕಾರವನ್ನ ಕೊಟ್ರೆ ಯಾವುದೇ ಸಮಸ್ಯೆ ಇದ್ರೂ ನಾವು ಅದನ್ನು ಎದುರಿಸಬಹುದು ಅಂತ ಒಂದು ವಿಶ್ವಾಸ ಇದೆ. ಸರಿಗ, ಮೂಲತಃ ನೀವು ಕೃಷಿಕರು, ನಿಮ್ಮ ಕೃಷಿ ಅನುಭವದ ಬಗ್ಗೆ ಹೇಳಿ, ಏನೇನು ಕೃಷಿ ಬೆಳೆಯನ್ನ ಬೆಳೀತಾ ಇದ್ರಿ ಮತ್ತು ಏನೇನು ಸೂಕ್ಷ್ಮ ವಿಚಾರಗಳಿವೆ? ಈಗ ಕೃಷಿ, ನಾನು ಅಡಿಕೆಯನ್ನ ಬೆಳೀತಾ ಇದ್ದೇನೆ, ತೆಂಗು ಬೆಳೀತಾ ಇದ್ದೇನೆ, ಇನ್ನು ಇಂಟರ್ ಕ್ರಾಪ್ ಆಗಿ ಬಾಳೆ ನಮ್ಮಲ್ಲಿ ಶಿವೆ ಇರುವಂತದ್ದು, ಕಾಳು ಇದನ್ನ ನಾವು ಬೆಳೀತಾ ಇದ್ದೇವೆ. ಇನ್ನು ಇದರಲ್ಲಿ ನಮ್ಮ ಒಂದು ವಿಚಾರದಲ್ಲಿ ಇವತ್ತಿನ ಒಂದು ದಿನಮಾನದಲ್ಲಿ ನಾವು ಕೃಷಿ ಕೂಲಿಗಳನ್ನ ಇಟ್ಕೊಂಡು ಕೆಲಸ ಮಾಡಿಸೋದ್ರಿಂದ ನಮ್ಗೆ ಬಹಳ ಕೃಷಿಯಲ್ಲಿ ಹಾನಿ ಆಗ್ತದೆ. ಆದಷ್ಟು ಹೆಚ್ಚಿಗೆ ರೀತಿಯಲ್ಲಿ ನಾವು ಯಾಂತ್ರೀಕರಣವನ್ನು ಉಪಯೋಗ ಮಾಡಿ ಕೃಷಿ ಮಾಡಿದ್ರೆ ಅದರಲ್ಲಿ ನಮಗೆ ಸ್ವಲ್ಪ ಲಾಭ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಆದರೆ ನಾವು ಅದನ್ನ ಎಷ್ಟೇ ಮ್ಯಾನ್ ಪವರ್ ಕಡಿಮೆ ಮಾಡಿದ್ರು 10 ಲೇಬರ್ ಅಲ್ಲಿ ಒಂದು 4 ಲೇಬರ್ ತರಬಹುದು ಬಿಟ್ರೆ 10 ಜನ ಇಲ್ಲದೆ ಇದ್ದಂಗೆ ಮಾಡ್ಲಿಕ್ಕೆ ಕೃಷಿಯಲ್ಲಿ ಸಾಧ್ಯ ಇಲ್ಲ. ಯಾವುದೇ ಒಂದು ಮಷಿನ್ ಇದ್ರೂ ಅದ್ರ ಆಪರೇಟ್ ಮಾಡ್ಲಿಕ್ಕೆ ಲೇಬರ್ ಬೇಕೇ ಬೇಕು. ಹೀಗಾಗಿ ಇನ್ನು ಕೃಷಿಯಲ್ಲಿ ಇನ್ನೊಂದು ಸಮಸ್ಯೆ ಏನಿರ್ತದೆ ಅಂದ್ರೆ, ಈಗ ಒಂದು ಏರಿಳಿತ ಇರ್ತದೆ, ಯಾವುದೇ ಒಂದು ಧಾರಣೆಗೆ ಒಂದ್ಸಲ ಜಾಸ್ತಿ ಬರ್ತದೆ, ಅದು ಇಂತಿಷ್ಟೇ ಅಂತ ಒಂದು ಸೀಮಿತ ಇಲ್ಲ, ಬೌಂಡ್ರಿ ಇಲ್ಲ. ಉದಾಹರಣೆಗೆ ಅಡಿಕೆನೆ 48,000 ಆದ್ರೆ ಮತ್ತೆ ಒಂದು ಸಲ 30,000-32,000 ಬರಬಹುದು. ಆವಾಗ ಏನಾಗಿರ್ತದೆ ರೈತನ ಪರಿಸ್ಥಿತಿ? ಹೆಚ್ಚಿಗೆ ಯಾವುದೇ ಒಂದು ಮಹಸೂಲ ಇರ್ಬೋದು, ಕಾಳುಮೆಣಸು ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ರೇಟ್ ಹೆಚ್ಚಿಗೆ ಆದಾಗ ತನ್ನ ಒಂದು ಖರ್ಚು ವೆಚ್ಚಗಳು ಅನ್ನ ಜಾಸ್ತಿ ಇದ್ರು ಆ ರೇಟಿಗೆ ಖರ್ಚು ವೆಚ್ಚಗಳನ್ನ ಸೆಟ್ ಮಾಡ್ಕೊಂಡಿರ್ತಾನೆ ರೈತ. ಈ 48,000 ಬರ್ತದೆ ಹೇಳಿದ್ರೆ ಆ ರೇಟಿಗೆ ಸೆಟ್ ಮಾಡಿರ್ತಾನೆ. ಆದ್ರೆ 30-35 ಬಂದ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡ್ತಾನೆ, ಅದನ್ನ ಖರ್ಚು ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಲೇಬರ್ದು ಒಂದು ರೇಟ್ ಹೆಚ್ಚಾಗ್ತದೆ, ಡೌನ್ ಇದ್ದ ಡೌನ್ ಬರುವುದಿಲ್ಲ. ಹೀಗಾಗಿ ಕೃಷಿಯಲ್ಲಿ ಸಮಸ್ಯೆ ಉಂಟು, ಸಮಸ್ಯೆ ಇಲ್ಲ ಅಂತಲ್ಲ, ಅದನ್ನು ನಿಭಾಯಿಸಿಕೊಂಡು ಮಾಡ್ತಾ ಇದ್ದೇವೆ. ಈಗ ರೈತನಾದವನು ಯಾವ ರೀತಿ ಜಾಣ್ಮೆಯನ್ನ ಉಪಯೋಗಿಸಬೇಕು ಅಂತ, ಈಗ 48,000-50,000 ಆದಾಗ ನಮ್ಮ ಜೀವನದ ಪರಿಸ್ಥಿತಿ ಹೇಗೆ ಇರಬೇಕು, ಕಡಿಮೆ ಆದಾಗ ಅದನ್ನ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು? ಹೊಂದಾಣಿಕೆ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಈಗ ಏನಾಗಿರ್ತದೆ, ನಾವು ಅದನ್ನ ಪರ್ಯಾಯ ವ್ಯವಸ್ಥೆ, ಪರ್ಯಾಯ ಬೆಳೆಯಾಗಿ ಏನಾದ್ರೂ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಬೇಕು. ಈಗ ಅಡಿಕೆ, ಕಾಳುಮೆಣಸು, ತೆಂಗು ನಮ್ದು ಪ್ರಧಾನ ಬೆಳೆ ಆಗಿದ್ದಿದ್ರೆ ನಾವು ಮುಂದಿನ ದಿನದಲ್ಲಿ ನಿಧಾನ ಕಾಫಿ ಮತ್ತು ಬೇರೆ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೆ ನಾವು ಅದನ್ನ ಪ್ರಯತ್ನ ಮಾಡಬೇಕು. ಈಗ ಕೆಲವಷ್ಟು ಏನಾಗಿದೆ, ಒಂದೊಂದು ಬೆಳೆ ಒಂದೊಂದು ಕಡೆ ಸೀಮಿತ ಆಗಿದೆ. ಈಗ ಕಾಫಿ ಅಂದ್ಕೊಳ್ಳೆ ಚಿಕ್ಕಮಗಳೂರು, ಕೊಡಗು ಈ ತರ ಬರ್ತದೆ. ಈಗ ಕಾಳುಮೆಣಸು ಹಾಗೆ, ಇನ್ನು ಅಡಿಕೆ ನಮ್ದು ಏನು ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಸಾಗರ್, ಈವೆಲ್ಟು ಕೆಲವು ಕೇರಳ ಸೈಡಲ್ಲಿ ಅಡಿಕೆಯನ್ನು ಬೆಳೀತಾರೆ. ಹೀಗೆ ಒಂದೊಂದು ಏರಿಯಾ ಅಂತ ಇಲ್ಲಿ ಲಿಮಿಟ್ ಆಗಿದೆ. ಆದ್ರೆ ಈ ಅಡಿಕೆಯನ್ನ ಬಯಲು ಸೀಮೆಯಲ್ಲೂ ಬೆಳೀತಾ ಇದ್ದಾರೆ. ಉದಾಹರಣೆಗೆ ಹಾವೇರಿ, ಮತ್ತೆ ಈ ಕಡೆ ತುಮಕೂರು, ಈ ಕಡೆನೂ ನಾನು ಬೆಳೀತಾ ಇದ್ದದನ್ನ ನಾನು ನೋಡಿದ್ದೇನೆ. ಈಗ ನಮ್ದೆಲ್ಲ ಇಲ್ಲಿ 8 ಎಕರೆ 10 ಎಕರೆ ಅಡಿಕೆ ಇದ್ರೆ ಅವರೆಲ್ಲ 50 ಎಕರೆ 60 ಎಕರೆ ಅಡಿಕೆ ಬೆಳೀತಾರೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತಾ ಇದ್ದೆ. ಒಂದ್ಸಲ ನಾನು ನಿಲ್ಲಿಸಿ ಗಾಡಿ ನಿಲ್ಲಿಸಿ ಕೇಳಿದೆ, ಅವರೆಲ್ಲ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಾ ಇದ್ದೆ. ನಿಲ್ಲಿಸಿ ಕೇಳಿದೆ, ನಿಮ್ದು ಈ ತರ ಈಗ ಅಡಿಕೆ ಹಾಕಿದ್ರಿ, ಎಷ್ಟು ಇದೆ ನಿಮ್ದು ಅಂತಂದೆ. ಅವ್ರ ಒಬ್ಬರಿಂದ 30 ಎಕರೆ ಇದೆ ಅಂದ. ಅಡಿಕೆ ತೋಟ ಅಂದ್ರೆ 75 ಎಕರೆ ಆಗ್ತದೆ, ನಮ್ದು 1 ಎಕರೆ ಅಂದ್ರೆ 2.5 ಎಕರೆ. ಅವಾಗ ನಾನು ಕೇಳಿದೆ ಅವರಿಗೆ, ನಿಮ್ಗೆ ಇದು ಹೆಂಗ್ ನೀವು ಈ ತರ ಬಯಲುಸೀಮೆಯಲ್ಲಿ ಇಷ್ಟು ಬಿಸಿಲಲ್ಲಿ ನೀವು ಅಡಿಕೆ ಬೆಳೀತೀರಿ, ನೀವು ಇದು ನಿಮ್ಗೆ ವರ್ಕೌಟ್ ಆಗಬಹುದಾ ಅಂತ ಕೇಳಿದೆ. ಅವಾಗ ಅವ್ರು ನನಗೆ ಒಂದು ಉತ್ತರ ಕೊಟ್ಟ, ಏನು ನಮ್ದು ನಾವು ಭತ್ತ ಬೆಳೆಯೋರು, ಇಲ್ಲಿ 1 ಎಕರೆಗೆ ನಾವು 15 ಕ್ವಿಂಟಲ್ ಭತ್ತ ಬೆಳಿತೇವೆ, ಹಬ್ಬಬ್ಬ ಅಂದ್ರೆ 30,000 ರೂಪಾಯಿ ಆಗ್ತದೆ ರೇಟ್. ನಮಗೆ 1 ಎಕರೆಗೆ ಅಡಿಕೆಗೆ 3 ಕ್ವಿಂಟಲ್ ಬಂದ್ರು ಸಾಕು, ನಿಮ್ಮ ಹಂಗೆ ಕರಾವಳಿ ಮಲೆನಾಡ್ ಸೈಡ್ 12-15 ಕ್ವಿಂಟಲ್ ಬೇಡ, ನಮ್ಮ 3 ಕ್ವಿಂಟಲ್ ಬಂದ್ರು ಇವತ್ತಿಗೆ 35 ಮೂರ್ಲಿ 105, 1,25,000 ರೂಪಾಯಿ ಇನ್ಕಮ್ ಆಯ್ತು, ನಮ್ಗೆ ಅಡಿಕೆ ಪ್ರಾಫಿಟ್ ಆಗ್ತದೆ, ಹಾಗಾದ್ರೆ ನಾವು ಅಡಿಕೆ ಸ್ಟಾರ್ಟ್ ಮಾಡಿದ್ದೇವೆ ಅಂತ. ಹೀಗಾಗಿ ಅಡಿಕೆ ಬೆಳೆಗೆ ಈಗ ಏನಾಗಿದೆ ಅಂದ್ರೆ ಇಂಥ ಏರಿಯಾ ಅಂತ ಸೀಮಿತವಾಗಿಲ್ಲ, ಎಲ್ಲ ಕಡೆ ವಿಸ್ತಾರ ಆಗಿದೆ. ಅಡಿಕೆಯ ಸಂಸ್ಕರಣೆ ವಿಚಾರಕ್ಕೆ ಬಂದಾಗ ಬೇಯಿಸುವಂತಹದ್ದಾಗ್ಬೋದು ಅಥವಾ ಗೋಟ್ ಅಡಿಕೆ ಮಾಡುವಂತಹದ್ದಾಗ್ಬೋದು, ಇದರಲ್ಲಿ ಯಾವುದು ಹೆಚ್ಚು ಪ್ರಸ್ತುತ? ಈಗ ಅದು ಒಂದೊಂದು ಕಡೆ ಒಂದೊಂದು ರೀತಿ ಪ್ರಸ್ತುತ ಅಂತ ಹೇಳ್ತಾರೆ. ಈಗ ನಮ್ಮಲ್ಲೆಲ್ಲ ಇಲ್ಲಿ ಆಲ್ಮೋಸ್ಟ್ ಚಾಲಿ ಅಡಿಕೆ ಮಾಡೋದು ನಾವು, ಯಾಕಂದ್ರೆ ಸರಿಯಾ ಈಗ ಚಾಲಿ ಅಡಿಕೆ ಮಾಡಿದ್ರೆ ಅದನ್ನ ತಗೊಂಡು ಬಂದು ನಾವು ಸಂಸ್ಕರಣೆ ಮಾಡಿ ಒಂದ್ ಕಡೆ ಹಾಕಿ ಒಣಸಿಟ್ರೆ ಆಯ್ತು, ಪುರ್ಸತಿ ಟೈಮ್ ಸಿಕ್ಕಿದ್ರೆ ನಾವು ಸ್ವಲ್ಪೊಳ್ತೇವೆ, ಇಂತಿಷ್ಟೇ ಟೈಮಿಗೆ ಸಲಿಬೇಕು ಅಥವಾ ಈ ಟೈಮ್ನೊಳಗೆ ಈ ಕೆಲಸ ಆಗ್ಬೇಕು ಹೇಳುವಂತ ರೆಸ್ಟ್ರಿಕ್ಷನ್ ಯಾವುದು ಚಾಲಿ ಅಡಿಕೆ ಒಳಗೆ ಇಲ್ಲ. ಅದೇ ಕೆಂಪು ಅಡಿಕೆ ಮಾಡಿದ್ರೆ ಇವತ್ತು ಕೊಯ್ದ್ರೆ ನಾಳೆ ಸೊಲಿಬೇಕು, ನಾಳೆ ಒಳಗೆ ಆಮೇಲೆ ನಾಳೆ ಸಾಯಂಕಾಲದೊಳಗೆ ಅದನ್ನ ಬೇಯಿಸಬೇಕು, ಆಮೇಲೆ 8 ದಿವಸ ಅದನ್ನ ಒಣಗಿಸಬೇಕು, ಡೈಲಿ ತೆಗಿಬೇಕು, ಡೈಲಿ ಹಾಗೆ ಇದಕ್ಕೆಲ್ಲ ಲೇಬರ್ ಮಾಡದಿದ್ರೆ ಚೆನ್ನಾಗಿ ರೇಟ್ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ನಮ್ಮ ಸೈಡಿಗೆ ಇಲ್ಲಿ ಚಾಲಿ ಅಡಿಕೆ ಜಾಸ್ತಿ, ಈ ಕೆಂಪು ಅಡಿಕೆಯನ್ನ ಮಾಡೋದು ಬಹಳ ಕಡಿಮೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಕ್ಕೆ ನೀವು ಪ್ರಸ್ತಾಪ ಮಾಡಿರಿ, ಕಾಳು ಮೆಣಸು ಹಾಕ್ಬೋದು ಅಥವಾ ಏಲಕ್ಕಿ ಹಾಕ್ಬೋದು, ಕಾಫಿ ಹಾಕ್ಬೋದು. ಏಲಕ್ಕಿ ನಾ ಪ್ರಸ್ತಾಪ ಮಾಡಿಲ್ಲ ಸರ್. ಈಗ ಇತ್ತೀಚಿನ ವರ್ಷಗಳಲ್ಲಿ ಕಾಫಿಗೂ ಕೂಡ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಅಡಿಕೆ ತೋಟದಲ್ಲಿ ನಿಮ್ಮ ಒಂದು ಜಾಗದಲ್ಲಿ ಎಷ್ಟು ಮಟ್ಟಿಗೆ ಕಾಫಿಯ ಸಾಧ್ಯತೆ ಇದೆ? ಈಗ ನಮ್ಮ ಜಾಗದಲ್ಲಿ ಅಂದ್ರೆ ಈ ಏರಿಯಾದಲ್ಲಿ ಅಂಕೋಲ ತಾಲೂಕಿನಲ್ಲಿ ನಮ್ದು ಹೆಗ್ಗಾರ ಗ್ರಾಮ, ಈ ಗ್ರಾಮದಲ್ಲಿ ಕಾಫಿ ಆಗ್ತದೆ ಇಲ್ಲೋ ಅಂತ ಇಲ್ಲಿ ಇನ್ನು ಚೆಕ್ ಮಾಡೇ ಇಲ್ಲ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಏನಾಗಬಹುದು ಅಂತ. ಈಗ ಕಾಳು ಮೆಣಸು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಕಾಳು ಮೆಣಸನ್ನ ಬೆಳೀತಾ ಇದ್ದಾರೆ. ಆದರೆ ನೀವು ಹೇಳಿದಾಗೆ ಕಾಫಿಯ ಬಗ್ಗೆ ಇಲ್ಲಿ ಇನ್ನೂ ಪ್ರಸ್ತಾಪ ಆಗಿಲ್ಲ, ಇನ್ನು ಮಾಡಿಲ್ಲ ಯಾರು, ಇನ್ನು ಮೇಲೆ ಅದನ್ನ ಪ್ರಯೋಗ ಮಾಡಬೇಕು. ಈಗ ಇತ್ತೀಚಿನ ವರ್ಷಗಳಲ್ಲಿ ಈ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಹೇಳ್ತಾ ಇದೆ, ಅಡಿಕೆಯನ್ನ ಬ್ಯಾನ್ ಮಾಡಬೇಕು ಅಂತ, ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ. ರೈತರಾಗಿ ಅಥವಾ ಕೃಷಿಕರಾಗಿ ನಿಮ್ಮ ಒಂದು ಅನುಭವ ಏನ್? ಈಗ ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಅಂತ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನೋ ಮಾಡಿದ್ದಾರೆ, ನನಗಿನ್ನೂ ಅದರ ಬಗ್ಗೆ ನಿಖರವಾಗಿ ಮಾಹಿತಿ ಇಲ್ಲ. ಆದರೆ ನಾನು ಇತ್ತೀಚೆಗೆಲ್ಲ ಈಗ ಒಂದು ವಾರದ ಹಿಂದೆ ಎಲ್ಲ ಸುಮಾರು ಅಡಿಕೆ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು, ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ ಬರ್ತಾ ಇದೆ ಇದರಿಂದ ನಾನು ಪತ್ರಿಕೆಯಲ್ಲಿ ಓದಿ ತಿಳ್ಕೊಂಡಿದ್ದೇನೆ. ಆದರೆ ಅಡಿಕೆ ನನ್ನ ಒಂದು ಅನಿಸಿಕೆ, ವೈಯಕ್ತಿಕ ಅನಿಸಿಕೆಯ ಪ್ರಕಾರ ಅಡಿಕೆಗೆ ರೇಟು ಯಾವಾಗ ಜಾಸ್ತಿ ಬರ್ತಾ ಇದೆಯೋ ಅವಾಗೆಲ್ಲ ಒಂದೊಂದ್ಸಲ ಇದು ಶುರುವಾಗ್ತದೆ, ಈಗ ಬ್ಯಾನ್ ಮಾಡಬೇಕು, ಹಾಗ್ ಮಾಡಬೇಕು, ಹೀಗ್ ಮಾಡ್ಬೇಕು ಅಂತ. ಸುಮಾರಷ್ಟು ಈಗ ನಮ್ಮ ಕರ್ನಾಟಕದಲ್ಲಿ 1,000 ಎಕರೆಯನ್ನ ಅಡಿಕೆ ಪ್ರದೇಶವನ್ನ ಬೆಳೀತಾ ಇದ್ದಾರೆ. ಅಡಿಕೆಯನ್ನೇ ನಂಬಿಕೊಂಡಿರುವಂತ ರೈತರು ಅನೇಕರಿದ್ದಾರೆ. ಈಗ ಅದನ್ನ ಬ್ಯಾನ್ ಮಾಡುವಷ್ಟು ಸುಲಭದಲ್ಲಿ ಇಲ್ಲ ಅನಿಸ್ತದೆ ನನ್ನ ಮಟ್ಟಿಗೆ. ಇನ್ನು ಅಡಿಕೆಗಿಂತನೂ ಈ ತಂಬಾಕು ಮತ್ತೆ ಈ ಪಾನ್ ಮಸಾಲ ಗುಟ್ಕಾ ಇವುಗಳನ್ನೆಲ್ಲ ಬ್ಯಾನ್ ಮಾಡಿದ್ರೆ ಅದರಿಂದ ಏನು ಹಾನಿಕರ ಇಲ್ವೋ ಹೇಗೆ, ನನ್ನಲ್ಲೇ ಒಂಥರ ಜಿಜ್ಞಾಸೆ ಇದ್ದಂಗಿದೆ. ಏನು ಇದು ಅಡಿಕೆ ಮಾಡ್ಲಿಕ್ಕೆ ಹೊರಟ್ರಲ್ಲ ಇವರು, ಇದು ತಂಬಾಕ್ ಮಾಡ್ತಾ ಇಲ್ಲ, ಹೀಗೆ ವಿಚಾರದಲ್ಲಿ ಇದ್ದೇನೆ. ಹಾಗಾಗಿ ಅಡಿಕೆಯನ್ನ ಬ್ಯಾನ್ ಮಾಡುದು ನನ್ನ ತಿಳಿದ ಮಟ್ಟಿಗೆ ಆಗೋದಿಲ್ಲ. ಒಂದು ರೀತಿಯಲ್ಲಿ ಯೋಚನೆ ಮಾಡುವುದಿದ್ರೆ ಬೆಲೆಯ ಒಂದು ನಿಯಂತ್ರಣಕ್ಕೂ ಕೂಡ ಇಂಥ ಒಂದು ಏರುಪೇರು ಸುಳ್ಳು ಸುದ್ದಿಗಳು ಕೂಡ ಬೇಕಾಗ್ತದೆ. ಹೌದು, ಈಗ ಅಲ್ಲ ಬೆಲೆ ಏರುಪೇರು ಆಗೋದ್ರಲ್ಲಿ ಏನಿರ್ತದೆ, ಹೊರಗಿಂದ ಅಡಿಕೆಯನ್ನ ಇಂಪೋರ್ಟ್ ಮಾಡೋದ್ರಲ್ಲಿ ಇರ್ತದೆ. ಈಗ ಆಮದು ಪ್ರಮಾಣದಲ್ಲಿ ಕಡಿಮೆ ಆದ್ರೆ ದೇಶೀಯ ಅಡಿಕೆಗೆ ಬೆಲೆ ಜಾಸ್ತಿ ಬರ್ತದೆ. ಈಗ ನಮ್ಮ ಅಡಿಕೆಗಿಂತ ನೋಡಿ ಮಲೇಷ್ಯಾದಲ್ಲಿ, ಶ್ರೀಲಂಕಾ ಮಲೇಷ್ಯಾದಿಂದ ಅಡಿಕೆ ತರ್ತಾರೆ, ಅಲ್ಲಿಂದ ಅಡಿಕೆ ಬಂದ್ರೆ ನಮ್ಮ ಅಡಿಕೆ ರೇಟ್ ಡೌನ್. ಒಳ್ಳೆಯದು. ನರಸಿಂಹಕೃಷ್ಣ ಭಾಗವತ್ ಅವರೇ, ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದಲ್ಲಿ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಿದ್ರಿ, ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. 200 ಕ್ಯಾಟಗರೀಸ್ ಇದೆ, ಬರೀ ಬೇಳೆಯಲ್ಲಿ ಬೇಳೆದೇ ಒಂದು ಕ್ಯಾಟಗರಿ ಆಗ್ತದೆ, ತೊಗರಿ ಬೇಳೆ. ಇದುವರೆಗೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘ ಹೆಗ್ಗಾರು ಇದರ ಕಾರ್ಯಚಟುವಟಿಕೆಗಳು ಮತ್ತು ಕೃಷಿ ಅನುಭವ ಕುರಿತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರಸಿಂಹ ಕೃಷ್ಣ ಭಾಗವತ್ ಅವರೊಂದಿಗೆ ಸಂದರ್ಶನ ಕೇಳಿದ್ರು. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ರಾಜಮುಡಿ ನನಗೆ ಗೊತ್ತಿರಲಿಲ್ಲ. ರಾಜಮುಡಿ ಅನಾನಸು ಒಂದು ರುಚಿಕರವಾದಂತಹ ಉಷ್ಣವಲಯದ ಹಣ್ಣಿನ ಬೆಳೆ. ಇದರಲ್ಲಿ ಹಣ್ಣುಗಳು ರಸಭರಿತವಾಗಿದ್ದು ಆಹ್ಲಾದಕರ ಸುವಾಸನೆಯನ್ನು ಒಳಗೊಂಡಿದೆ. ಈ ಹಣ್ಣಿನಲ್ಲಿ ಹೆಚ್ಚಾಗಿ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ಸಿ, ಇವುಗಳಲ್ಲದೆ ಕೆಲವೊಂದು ಖನಿಜಗಳು ಕೂಡ ಹೇರಳವಾಗಿವೆ. ಅನಾನಸ್ ಬೆಳೆಯನ್ನು ಎಲ್ಲ ವಿಧವಾದಂತಹ ಮಣ್ಣಿನಲ್ಲಿ ಬೆಳೆಯಬಹುದು. ಮರಳು ಮಿಶ್ರಿತ ಹಗುರ ಮಣ್ಣುಗಳು ಈ ಬೆಳೆಗೆ ಸೂಕ್ತವಾದಂತಹದ್ದು. ಜೇಡಿ ಮಣ್ಣು ಒಳ್ಳೆಯದಲ್ಲ. ಉತ್ತಮ ನೀರಾವರಿ ಸೌಲಭ್ಯ ಹಾಗೂ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣಿದ್ರೆ ಬಹಳಷ್ಟು ಒಳ್ಳೆಯದು. ಭೂಮಿಯ ಒಳಗಿನ ನೀರಿನ ಮಟ್ಟ ಮೇಲೆ ಇರುವಂತಹ ತಗ್ಗು ಪ್ರದೇಶಗಳು ಈ ಬೆಳೆಗೆ ಸೂಕ್ತವಲ್ಲ. ಬೆಚ್ಚಗಿರುವ ಹಾಗೂ ತೇವಾಂಶ ಇರುವಂತಹ ಎರಡೂ ಹವಾಗುಣಗಳಲ್ಲಿ ಈ ಬೆಳೆಯನ್ನ ಚೆನ್ನಾಗಿ ಬೆಳೆಯಬಹುದು. ಈ ಬೆಳೆಯನ್ನು ಸುಮಾರು 600 ರಿಂದ 400 ಮಿಲಿಮೀಟರ್ ಮಳೆ ಬೀರುವಂತಹ ಪ್ರದೇಶಗಳಲ್ಲಿ ಕೂಡ ಬೆಳೆಯಬಹುದು. ಮಳೆಗಾಲದ ಆರಂಭದ ತಿಂಗಳುಗಳಲ್ಲಿ ಅನಾನಸ್ ಅನ್ನು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯ. ಗುಡ್ಡಗಾಡು ಪ್ರದೇಶಗಳಲ್ಲಾದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ನಾಟಿ ಮಾಡಬಹುದು. ಅನಾನಸ್ನಲ್ಲಿ ಪ್ರಮುಖವಾಗಿ ಎರಡು ರೀತಿಯ ತಳಿಗಳು ಲಭ್ಯ ಇವೆ. ಕ್ಯೂ ಎನ್ನುವಂತಹದ್ದು ಹಣ್ಣುಗಳನ್ನು ಸಂಸ್ಕರಿಸಿ ಡಬ್ಬಗಳಲ್ಲಿ ಶೇಖರಿಸಿ ಇಡುವುದಕ್ಕೆ ಸೂಕ್ತವಾದಂತಹ ತಳಿ. ಇದರಲ್ಲಿ ಹಣ್ಣಿನ ಗಾತ್ರ ದೊಡ್ಡದಾಗಿರುತ್ತದೆ, ಸುಮಾರು 1.5 ರಿಂದ 3 ಕಿಲೋಗ್ರಾಂನಷ್ಟು ತೂಗಬಹುದು. ಎಲೆಗಳಲ್ಲಿ ಮುಳ್ಳುಗಳು ಇರುವುದಿಲ್ಲ. ಕ್ವೀನ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಳಿ. ಈ ತಳಿಯ ಹಣ್ಣು ತಾಜಾ ಸೇವನೆಗೆ ಸೂಕ್ತವಾಗಿದ್ದು ಹಣ್ಣಿನ ಗಾತ್ರ ತುಂಬಾ ಚಿಕ್ಕದಾಗಿರುತ್ತದೆ, ಬಹಳ ರುಚಿಕರವಾಗಿರುತ್ತದೆ. ಎಲೆಗಳಲ್ಲಿ ಮುಳ್ಳುಗಳಿದ್ದು ಹಣ್ಣಿನ ತೂಕ 0.5 ಕಿಲೋದಿಂದ 1 ಕಿಲೋದವರೆಗೂ ಇರಬಹುದು. ಬೇಸಾಯ ಸಾಮಗ್ರಿಗಳ ಬಗ್ಗೆ ಹೇಳುವುದಿದ್ರೆ ಪ್ರತಿ ಹೆಕ್ಟೇರಿಗೆ ನಾಟಿ ಸಾಮಗ್ರಿಗಳು ಅಂದ್ರೆ ಕಂದುಗಳು ಅಥವಾ ಸ್ಲಿಪ್ಗಳು 45,000 ಬೇಕಾಗ್ತದೆ. ಕರಾವಳಿ ಪ್ರದೇಶ ಆದ್ರೆ ಸುಮಾರು 43,500 ಕಂದುಗಳು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರ ಸುಮಾರು 30 ಟನ್ಗಳಷ್ಟು. ರಾಸಾಯನಿಕ ಗೊಬ್ಬರವನ್ನ ಬಳಸುದಿದ್ರೆ ಸಾರಜನಕ ಸುಮಾರು 525 ಕಿಲೋಗ್ರಾಂ ಪ್ರತಿ ಹೆಕ್ಟೇರ್ಗೆ, ರಂಜಕ 130 ಕಿಲೋಗ್ರಾಂ ಹಾಗೂ ಪೊಟ್ಯಾಶ್ 175 ಕಿಲೋಗ್ರಾಂ. ಕಂದುಗಳು ಸ್ಲಿಪ್ಸ್ಗಳು ಅಥವಾ ಬಗಲು ಬಂದಿ ತುದಿಗಳು ಹಾಗೂ ಕ್ರೌನ್ ಇವು ಹೆಚ್ಚಾಗಿ ಬಳಸುವಂತಹ ಸಸ್ಯ ಭಾಗಗಳು. ಕಂದುಗಳು ಗಿಡದ ಪಕ್ಕದಲ್ಲಿ ಬುಡದಲ್ಲಿ ಬರುವಂತಹ ಕೌಲುಗಳಾಗಿರುತ್ತವೆ. ಸ್ಲಿಪ್ಗಳು ಹಣ್ಣಿನ ಕೆಳಭಾಗದಲ್ಲಿ ಕೌಲುಗಳಂತೆ ಬರುತ್ತವೆ. ಕ್ರೌನ್ಗಳು ಹಣ್ಣಿನ ಮೇಲ್ಭಾಗದಲ್ಲಿ ಇರುತ್ತವೆ. ಕಂದು ಸ್ಲಿಪ್ಗಳು ನಾಟಿಗೆ ಉಪಯೋಗಿಸುವುದರಿಂದ ಕ್ರೌನ್ಗಳಿಗಿಂತ ಬೇಗನೆ ಇಳುವರಿಯನ್ನ ನೀಡುತ್ತದೆ. ಹಣ್ಣಿನ ಗಾತ್ರವು ಕೂಡ ದೊಡ್ಡದಾಗಿರುತ್ತದೆ. ದೊಡ್ಡ ಗಾತ್ರದ ಕಂದುಗಳು ಮತ್ತು ಸ್ಲಿಪ್ಗಳು ನಾಟಿಗೆ ಒಳ್ಳೆಯದಲ್ಲ. ನಾಟಿಗೆ ಮುಂಚೆ ಕಂದು ಮತ್ತು ಸ್ಲಿಪ್ಗಳು ಕೆಳಮುಖವಾಗಿ ನೆರಳಿನಲ್ಲಿ ಜೋಡಿಸಬೇಕೇ ವಿನಃ ಒತ್ತಾಗಿ ಗುಂಪು ಮಾಡಿ ಇಡಬಾರದು. ನಾಟಿಗೆ ಮುಂಚೆ ಕೆಳಗಿನ ಒಂದೆರಡು ಎಲೆಗಳನ್ನು ತೆಗೆದು ಹಾಕಿ ಕೆಳಭಾಗವನ್ನು ಕೀಟನಾಶಕ ಹಾಗೂ ಶಿಲೀಂದ್ರನಾಶಕಗಳಿಂದ ಉಪಚರಿಸಿ ಹಿಟ್ಟು ತೆಗಣೆ ಮತ್ತು ಕಾಂಡಕೊಳೆ ರೋಗವನ್ನು ತಡೆಗಟ್ಟಬಹುದು. ಅನಾನಸಿನ ನಾಟಿಯ ಬಗ್ಗೆ ಹೇಳುವುದಿದ್ರೆ ಎರಡು ಸಾಲು ನಾಟಿ ವಿಧಾನವನ್ನು ಅನುಸರಿಸಲಾಗುತ್ತದೆ. ಇದರಲ್ಲಿ 3 ಅಡಿ 2 ಅಡಿ ಹಾಗೂ 1 ಅಡಿ ಅಳತೆಯ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬಹುದು. ಅನಾನಸು ನಾಟಿ ಮಾಡುವುದಕ್ಕೆ ಬೆಳೆಯ ಪ್ರದೇಶವನ್ನು ಕಾಲುವೆ ಹಾಗೂ ಬದುಗಳ ರೀತಿಯಲ್ಲಿ ಒಂದಾದ ನಂತರ ಒಂದು ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಬೆಟ್ಟ ಪ್ರದೇಶಗಳಲ್ಲಿ ಇಳುಕಲಿಗೆ ಅಡ್ಡವಾಗಿ ಕಾಲುವೆಗಳನ್ನು ತೆಗಿಬೇಕು. ಕಾಲುವೆಗಳ ಅಳತೆ ಸುಮಾರು 90 ಸೆಂಟಿಮೀಟರ್ ಅಥವಾ 3 ಅಡಿ, ಅಗಲ ಸುಮಾರು 1 ಅಡಿಯಷ್ಟು, ಆಳ ಮತ್ತು ಅನುಕೂಲಕ್ಕೆ ತಕ್ಕ ಹಾಗೆ ಉದ್ದವನ್ನು ತೆಗಿಬೇಕು.

ಬಡತಿ